ಆಮ್ಯಾಗ ಮಾವಿನ ಗಿಡ ಅದಾರಿ, ಆರೈನ ದೊಡ್ಡ ಅದಾವು, ಒಂದ್ ನಾಲ್ಕು ಈಗ ಸಣ್ಣ ಹಚ್ಚೈತಿ. ಗೋಯ್ ಮಾವಿನ ಗಿಡ, ಕರಿಮೆವ್ ಐತಿ, ನುಗ್ಗಿ ಗಿಡ ಐತಿ, ಇವೆಲ್ಲ ಯಾವತ್ತು ಇರೂರಿ ಅಂದ್ರ ತಗ್ಯಾಂಗಿಲ್ಲ. ನಿಂಬಿ ಗಿಡ ಅದಾವು, ಚಕ್ಕು ಗಿಡ ಐತಿ, ಚಿಕ್ಕು ಗಿಡ ಐತಿ, ದ್ರಾಕ್ಷಿ ಒಂದು ಅಂದ್ರ ಅದು ಏನತ್ತಾರಿ, ಅದಕ್ಕೆ ರೊಕ್ಕ ಬರ್ಲಾಕ ಬೆಳಿದ್ರು, ವರ್ಷದ ಬೆಳಿರಿ, ದ್ರಾಕ್ಷಿ ಉತ್ಪನ್ನದ ಬೆಳಿ ಅದ. ಇವು ಏನ್ ಇಟ್ಟೋತನ ಹೇಳಿ, ಹಾರಿ ಇವೆಲ್ಲ ನಮ್ಮ ಮನೆಗೆ ಹೇಳಿ ಮಾಡಿದ್ದು. ಅದು ಒಂದು ಇದ್ರ ಬೆಳಿ. ಆಮ್ಯಾಗ ಒಣ ಬೇಸಾಯದಾಗ ಏನೈತಿ, ಕಡ್ಲಿ, ಜೋಳ, ಕುಶಿಬಿ, ಗೋಧಿ, ಇಂಥ ಎಲ್ಲ ಸ್ವಲ್ಪ ಹಾಕೊಂಡಿರ್ತೀವ್ರಿ. ಎರಿ ಗೋಧಿ, ಜವಾರಿ ಗೋಧಿ ಬರ್ತೈತೆ ಅಲ್ರಿ, ಜೋಳ ಹಾಕಿರ್ತೀವಿ. ಜೋಳ ಕಣಕ್ಕಿ ದನಗಳಿಗೆ ಆತು, ಅದ ಗೋಧಿದು ಕಡ್ಲಿದು ಹೊಟ್ಟ ದನಗಳಿಗೆ ಆತು, ಎರಡು ಅಲ್ಲಿದಲ್ಲಿ ಹಾಕೈತ್ರಿ. ಮತ್ತ ದನಗಳು ಹಂಗ ನಾವು ಇವ್ರು ಒಂದ್ ಸ್ವಲ್ಪ ಎಲ್ರಿ ಹೊರಗೆ ಹೋದ್ರು ನಾವು ಮನ್ಯಾಗ ಇರ್ತಿರ್ಲಿ, ಹಂಗಾಗಿ ದನಗಳು ಹೆಚ್ಚು ಮಾಡ್ಕೋತ ಹೋದ್ವಿ ನಾವು. ಒಂದ್ ಆಕಳ ತಂದಿದ್ದು ಹತ್ತು ಆಕಳ ಅದವ್ರಿ ಅವು. ಆಮ್ಯಾಗ ನಮ್ಮ ಅತ್ತಿ ಒಂದ್ ಆಡ ಕೊಟ್ಟಿದ್ಲು, ಒಂದ್ ಆಡ್ ಹೋಗಿ ಐದು ಆಡ ಅದು, ನಮ್ಮ ಅವ್ವ ಒಂದ್ ಎಮ್ಮಿ ಕೊಟ್ಟಿದ್ದಳ್ರಿ, ಅದು ಒಂದ್ ಎಮ್ಮಿ ಎರಡ್ ಎಮ್ಮಿ ಅದು, ಅದು ಎಮ್ಮಿ ಈತ್ರಿ ಅದು. ಹಂಗಾಗಿ ಎಲ್ಲಾ ಕೂಡಿಸಿ 15 ದನ ಆಗಿದ್ರು ರೀ ನಮ್ಮ ಮನ್ಯಾಗ. ಆಮ್ಯಾಗ ಇಟ್ಟೆಲ್ಲ ಸೆಗಣಿ ಹೊಣತೈತಿಲ್ಲ, ಅಥೇ ಗೊಬ್ಬರ ಗ್ಯಾಸ್ ಮಾಡ್ತೀವಿ ಅಲ್ಲಿ. ಹಿಂಗ ಹೇಳಿದ್ರು ಗೊಬ್ಬರ ಗ್ಯಾಸ್ ಮಾಡ್ಬೇಕು ಅಂತ ಹೇಳಿ, ಇವ್ರ ಎಲ್ಲಿ ಹೇಳಿದ್ರಿ ನೀವ್ ಎಲ್ಲಿ ನೋಡಿದ್ರಿ ಅದನ್ನ? ಅದ್ರಿ ಸರ, ಈಗ ನಬಾರ್ಡ್ ಸ್ಕೀಮ್ನ್ಯಾಗ ಒಂದು ಸ್ಕೀಮ್ ಐತ್ರಿ ಅದು. ನಾವು ರೈತರಿದ್ದವರು ಅದಕ್ಕೆ ಉಸುಕ್ ತಂದು ಕೊಡಬೇಕು, ಅವ್ರು ಕಟ್ಟಿಕೊಟ್ಟು ಹೋಗಿದ್ರಿ. ಹಂಗ ಫ್ರೀ ಒಳಗೆ ಕಟ್ಟುದೆಲ್ಲ ಕೂಲಿ ಅವ್ರದ್ರಿ. ನಾವು ಅವ್ರ ಕೈಯಾಗ ಲೇಬರ್ ಕೊಡಬೇಕು, ಅವ್ರು ಕಟ್ಟಿಕೊಟ್ಟು ಹೋಗ್ಕಿನಂದ್ರಿ. ಯಾವ್ದು ನಿಡೂಣಿ ಒಳಗೆ ಚಾಲ್ತಿ ಇದ್ರಿ, ನಿಡೂಣಿ ಒಳಗೆ ನಂದ್ರ ಮೌನೇಶ್ ಬಡ್ಗೇರ್ ಅಂತ ಅಲ್ಲಿ ಅವರು ದೋಸ್ತ, ಅವ್ರು ಕುಂಕಾದ್ರ ಗೊಬ್ಬರ ಗ್ಯಾಸಿಂದ ನನಗೆ ತಿಳಿತ್ರಿ ಅದು ವಿಷಯ. ಏನನ ಅವ್ರ ಸಂಪರ್ಕ ಮಾಡಿ ನಮ್ಮಲ್ಲಿ ಕರೆಸಿ, ನಮ್ಮಲ್ಲಿ ನಮ್ಮ 12 ರೈತರಿಗೆ ಅದನ್ನ ಮಾಡಿಸ್ಕೊಂಡ್ರಿ ಮತ್ತ ಗೊಬ್ಬರ ಗ್ಯಾಸಿಂದ್ರಿ. ನಾ ಮಾಡೋದ್ ನೋಡ್ಕೊಂಡ್ ನಮ್ ಜೋಡಿ ನಮ್ ರೈತರ ಸುತ್ತಮುತ್ತ ತೋಟದಾಗಿದ್ದವ್ರೆಲ್ಲ 12 ಜನ ಮಾಡಿದ್ರಿ ಅದು. ಅದರಿಂದ ತಿಪ್ಪಿ ಲಗು ಬಾಳ ಕುಳಿತೈತ್ರಿ, ಗೊಬ್ಬರ ಗ್ಯಾಸಿನ ಹ್ಯಾಂಡಿ ತಿಳಿಸ್ಲರಿ ಏನ್ ಹೋಗತ್ತಲ್ರಿ, ತಿಪ್ಪಿ ಲಗು ಬಾಳ ಕುಳಿತೈತಿ. ಆಮ್ಯಾಗ ಒಲಿ ಉರಿಲಾಕ ಗ್ಯಾಸ್ ಬರ್ತೈತಿ. ಎಲ್ಲಾ ಅಡಿಗೆ ಹಾಕೈತ್ರಿ ಆಲ್ಮೋಸ್ಟ್ ಸ್ವಲ್ಪ ತುಸು ಮಂದಿ ಇದ್ದಾರ್ಗೆ ಅಂದ್ರ. ಈಗ ನಮ್ಮ ಮನ್ಯಾಗ ನಾವು 5-6 ಮಂದಿ ಇದೀವಿ, ಹಾಲು ಕಾಯಿಸೋದು ಹಿಂಗೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ನಮ್ ರಾಬ ಹೆಚ್ಚರಿ. ಕಡಿಮೆ ಮಂದಿದ್ರ ಅವ್ರದ್ ಪೂರ್ತಿ ಅಂದ್ರ ಗ್ಯಾಸ್ ಕಡಿಮೆ ಹತ್ತೈತಿ, ಉರುಳು ಕಡಿಮೆ ಹತ್ತಾವ. ಆ ಕುಳ್ಳು ಹಚ್ಚಿ ಕುಳ್ಳು ಮಾಡಿ ಕುಳ್ಳು ಉರಿಕಿತಾನು, ಗೊಬ್ಬರ ಗ್ಯಾಸ್ ಉರಿದ್ ಬಾಳ ಬೆಟ್ರಿ. ಕುಳ್ಳು ಹಚ್ಚಿಂದ ಅದ್ರ ಶೇಷ ಎಲ್ಲ ಹೋಗ್ಬಿಡ್ತೈತಿ, ಹೆಂಡಿದ ಸುಟ್ಟು ಬೂದ ಆಗ್ಬಿಡ್ತೈತಿ. ಆದ್ರೆ ಇದು ಹಂಗಲ್ರಿ, ಹೆಂಡಿಗೆ ಹೆಂಡಿನ ಉಳಿತೈತಿ, ಗ್ಯಾಸಿಗೆ ಗ್ಯಾಸನು ಬರ್ತೈತಿ, ಸ್ವಚ್ಛ ಇರ್ತದ, ಸ್ವಚ್ಛ ಅಪಾಯ ಇಲ್ಲ. ಹಾ ರೀ, ಏನೂ ಇಲ್ಲ, ದೂರ ಇರ್ತೈತಿ ಅಲ್ರಿ ಅದ್ ಮನೆ ಬಿಟ್ಟ, ಏನೋ ಕೊಳೆ ಮನೆ ಇಲ್ಲ. ನಮ್ಮ ಆದಾಯದಾಗ ಉಳಿತಾಯ. ಎಷ್ಟು ಜಮೀನ್ ನಿಮ್ದು ಒಟ್ಟ ಎಲ್ಲಾ ಸೇರಿಸ್ತಾರ? ಒಂದ್ 3 ಒಂದ್ ಐತಿ ಸರ್, 10 14 ಕುಂಟೆ ಒಂದ್ ಐತಿ ಸರ್, ಆಯ್ತರ 12 ಒಂದ್ ತೋಟ ಐತಿ ಸರ್. ಅಂದ್ರೆ ನೀರಾವರಿ ಎಷ್ಟ ಆಗ್ತದ ನಿಮ್ಮಲ್ಲಿ? 15 ಐತಿ ಸರ್. 15 ನೀರಾವರಿ ನೀರಾವರಿ 10 ಒಣ. ನೀವು ಒಟ್ಟ ರಸಗೊಬ್ಬರ ಉಪಯೋಗ ಮಾಡಂಗಿಲ್ಲ? ಬಾಳೆ ಗಿಡಕ್ಕ, ಮೇವಿಗೆ, ತೆಂಗಿನ ಗಿಡಕ್ಕ, ಈ ಯಾವ ಹಣ್ಣಿನ ಗಿಡಕ್ಕೂ ರಸಗೊಬ್ಬರ ಉಪಯೋಗ ಮಾಡಂಗಿಲ್ರಿ. ಬರೋಬ್ರಿ, ನೀವು ಈಗ ಜೋಳ ಬೆಳಿತೀರಿ, ಗೋಧಿ ಬೆಳಿತೀರಿ, ಆಮೇಲೆ ಮೆಕ್ಕೆಜೋಳ ಬೆಳಿತೀರಿ, ತೊಗರಿ ಬೆಳಿತೀರಿ, ಕಾಯಿಪಲ್ಯ ಬೆಳಿತೀರಿ, ಹಣ್ಣು ಬೆಳಿತೀರಿ, ಹಾಲು ಅದಾವ, ಮತ್ತ ನೀವು ಹೊರಗಿಂದ ಏನ್ ತಗೋತೀರಿ? ಅದ ಎಣ್ಣೆ ಉಪ್ಪ ಅಂತ ಹೇಳಿದ್ನಲ್ಲ ಫಸ್ಟ್ ಗೆ, ಎಣ್ಣೆ ಉಪ್ಪ ಬಿಟ್ಟು ಎಲ್ಲ ನಿಮ್ಮಲ್ಲೇ ಬೆಳಿತೀರಿ. ಇನ್ನ ಹೆಚ್ಚು ಕಡಿಮೆ ನಮ್ಮ ಸಂಸಾರ ಅಂದ್ಮೇಲೆ ಸರ್ ಇನ್ನ ಬೇಸಿ ಹತ್ತೈತಿ ಸರ್, ತರಬೇಕಾಕತಿ ಹೊರಗಿಂದ ಹಂಗೇನ ಅಟ್ ಸಹಜ ಅಂದೆ. ಯಾಕಂತಂದ್ರೆ ಇಷ್ಟೆಲ್ಲ ನೀವು ಬೆಳಿತಾ ಇದ್ದೀರಿ, ಎಲ್ಲ ನಿಮ್ಮ ಮನೆಯೊಳಗೆ ನಿಮ್ಗೆ ಸಿಗ್ತಾ ಇದೆ. ಒಂದೊಂದು ಮನಿನೂ ಈ ತರ ಸ್ವಾವಲಂಬಿ ಆಗ್ಬೇಕ್ರಿ. ಹಾ ರೀ, ನಮ್ಮ ಆಶೀರ್ ಇದೆ. ಆಕಳ ಹಿಂಡಾಗ ಹಾಲ ಮಾರ್ತೀವಿ, ಹಿಂಡ್ಲಾರ್ದಾಗ ಇವೆಲ್ಲ ಉತ್ಪನ್ನಗಳು ಇವಂಕ್ರೆ ರೆಗ್ಯುಲರ್ ಇದ್ದೇ ಇರ್ತಾವ್ರಿ ಇವು. ಆಮ್ಯಾಗ ಇನ್ನೊಂದ್ ಏನಂದ್ರ, ಆಕಳ ಗಬ್ ಇದ್ದಾಗ ಗೋಮೂತ್ರ ಹಿಡಿಯಂಗಿಲ್ರಿ ನಾವು. ಅದು ಕರು ಹಾಕಿಂತ್ರನ ಗೋಮೂತ್ರ ಹಿಡಿದು ಅರ್ಕ್ ಮಾಡ್ತೀವಿ. ಗಬ್ ಇದ್ದಾಗ ಗೋಮೂತ್ರ ಹಿಡಿಯಂಗಿಲ್ಲ, ಅರ್ಕ್ ಮಾಡಂಗೂ ಇಲ್ಲ, ಹಿಡಿದ್ರು ಬೆಳಿಗಟ್ಟ ಉಪಯೋಗ ಮಾಡ್ತೀವಿ. ಗೋಮೂತ್ರದಿಂದ ಅರ್ಕ ಮಾಡ್ತೀರಿ, ಮತ್ತ ಅದು ಎದಕ್ಕೆ ಉಪಯೋಗ ಮಾಡುವಂತದ್ದು? ಯಾವ ಎದಕ್ಕೆ ಉಪಯೋಗ ಆಗ್ತಾ ಇದೆ? ಅದು ಅರ್ಕ ಕೆಮ್ಮ, ನೆಗಡಿ, ಕಫ, ದಮ್ ಇದ್ದವ್ರಿಗೆ, ಆಮ್ಯಾಗ ಶುಗರ್, ಬಿಪಿ, ಜ್ವರ ಬಂದವ್ರಿಗೆ, ಹಲ್ಲು ನೋವು ಇದ್ದವ್ರಿಗೆ ಜಳಕ ಮಾಡಾಕ ಉಪಯೋಗ ಮಾಡ್ಬೋದ್ರಿ ಗೋಮೂತ್ರ. ತೆಲಿಗೆ ಹಚ್ಕೋಬಹುದು, ಹೊಟ್ಟದ ಆಗಂಗಿಲ್ಲ ತಲೆಯಾಗ. ಆಮ್ಯಾಗ ಚರ್ಮ ರೋಗಗಳು ಇರ್ತಾವಲ್ರಿ ಅವ್ರಿಗೆ, ಕೆರ್ಸೋದು, ಮೈ ಮ್ಯಾಗ ಗುಳ್ಳೆ ಎಳೋದು ಇರ್ತೈತಿ ಅಲ್ರಿ, ಇವೆಲ್ಲ ಕಡಿಮೆ ಆಕಾವ ಗೋಮೂತ್ರದಿಂದ. ಅದನ್ನೆಲ್ಲ ನೀವು ಎಲ್ಲ ಪರೀಕ್ಷೆ ಮಾಡಿ, ಪರೀಕ್ಷೆ ಮಾಡಿ ಮೊದಲು ನಿಮ್ಮಲ್ಲಿ ನೀವು ಪರೀಕ್ಷೆ ಮಾಡ್ಕೊಳ್ರಿ. ಹಾ ರೀ, ಹಾ ರೀ, ಮೊದಲು ನಾವು ಪ್ರತ್ಯೇಕ ನಮ್ಮಲ್ಲಿ ಎಲ್ಲಾದ್ರ ಪರೀಕ್ಷೆ ಮಾಡ್ಕೊಂಡ ಮತ್ತೊಬ್ರು ಕೊಡ್ತೀರಿ. ಅದರಿಂದ ಕರೆಕ್ಟ್ ಅನಿಸ್ತಂದ್ರ ಅಟ್ಟ ಮತ್ತ ಅವ್ರು ಹೇಳಕ್ ಹೋಗ್ತಿವ್ರಿ, ಇಲ್ಲಿಕಂದ್ರ ಹೇಳಕ್ ಹೋಗುದಿಲ್ಲ ನಾವು. ಅಂದ್ರ ಈಗೆಲ್ಲ ಹಂತ ಮಂದಿನ ಬಾಳ ಐತ್ರಿ, ಬರೀ ಸುಳ್ ಸುಳ್ ಹೇಳಿ ಮಾರಾಟ ಮಾಡೋದು. ನಾವು ಎಷ್ಟು ಸಲ ಪಾಸಿ ಬಿದ್ದಿರ್ತೀವಿ, ಏನ್ರೇ ಒಂದ್ ತರ್ಲಾಕ್ ಹೋಗಿರ್ತೀವಿ, ಅವ್ರು ಏನ್ರೇ ಒಂದ್ ಹೇಳಿರ್ತಾರ, ಅದಿರುವುದೇ ಇಲ್ಲ.